ಪುಟ್ಟ ಪುಟ್ಟ ಮಕ್ಕಳೇ, ಪುಟಾಣಿ ಮಕ್ಕಳೇ, ಪುಟ್ಟ ಪುಟ್ಟ ಮಕ್ಕಳೇ, ಪುಟಾಣಿ ಮಕ್ಕಳೇ, ಮುಕ್ತಿನಂಥ ನೀತಿಯ ಕಥೆಯನ್ನೊಂದು ಕೇಳಿ, ಕಲಿತ ನೀತಿ ಮರೆಯದೆ ನೂರು ವರುಷ ಬಾಳಿ, ನೂರು ವರುಷ ಬಾಳಿ, ಪುಟ್ಟ ಪುಟ್ಟ ಮಕ್ಕಳೇ, ಪುಟಾಣಿ ಮಕ್ಕಳೇ. ಇದ್ದರೊಂದು ಊರಿನಲ್ಲಿ ಸೋದರರು ನಾಲ್ವರು, ಇದ್ದರೊಂದು ಊರಿನಲ್ಲಿ ಸೋದರರು ನಾಲ್ವರು, ಅವರ ಭ್ರಾತೃ ಪ್ರೇಮಕ್ಕೆ ಹೋಲಿಕೆ ರಾಮಾಯಣ, ಬಾಳಿನಲ್ಲಿ ಸ್ವರ್ಗವನ್ನು ಕಂಡರು, ಅವರಲ್ಲಿದ್ದ ಒಮ್ಮತವೇ ಅದಕ್ಕೆ ಕಾರಣ, ಅದಕ್ಕೆ ಕಾರಣ. ಪುಟ್ಟ ಪುಟ್ಟ ಮಕ್ಕಳೇ, ಪುಟಾಣಿ ಮಕ್ಕಳೇ, ಅವರ ಮನೆಯ ಮಂದಿರ ಅದರ ಸ್ವರ್ಣ ಗೋಪುರ, ಅವರ ಮನೆಯ ಮಂದಿರ ಅದರ ಸ್ವರ್ಣ ಗೋಪುರ, ಆ ಸಹಧರ್ಮಿಣಿ ಅವಳ ಮಮತೆ ಅಪಾರ, ಹರಿಸಿದಳೆಲ್ಲರಿಗೂ ಮಾತೃ ಪ್ರೇಮ ಸಾರ, ಹರಿಸಿದಳೆಲ್ಲರಿಗೂ ಮಾತೃ ಪ್ರೇಮ ಸಾರ, ನಂದನವಾಯಿತು ಆ ಸಂಸಾರ, ಆ ಸಂಸಾರ. ಪುಟ್ಟ ಪುಟ್ಟ ಮಕ್ಕಳೇ, ಪುಟಾಣಿ ಮಕ್ಕಳೇ, ಪುಟ್ಟ ಪುಟ್ಟ ಮಕ್ಕಳೇ, ಪುಟಾಣಿ ಮಕ್ಕಳೇ.